ಶ್ರೇಷ್ಠ ಬಹುಮಾನ ಹರಿಯಣ್ಣಗೆ. ನೀವು ಎಲ್ಲಿ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆದು. ಅದು ಹೇಗೆಂದ್ರೆ, ಯಾವಾಗ ಸಮಸ್ಯೆ ಬಂದಲ್ಲಿ ತಕ್ಷಣ 1800551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಸಲಹೆಗೂ ಇಲ್ಲ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1801 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣಾರ್ಥಿ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗೆ ಕಾರ್ಯಕ್ರಮದಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಪತ್ತಯ್ಯನಹಳ್ಳಿಯ ಕೃಷಿಕ ತಿಪ್ಪೇಸ್ವಾಮಿಯವರೊಂದಿಗೆ ಸಂದರ್ಶನ ಕೇಳಲಿದೆ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-2013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್. ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಇದೀಗ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಭತ್ತಯ್ಯನಹಟ್ಟಿಯ ಕೃಷಿಕ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಭತ್ತನಟ್ಟಿಯ ಕೃಷಿಕರಾದ ಎಸ್ ತಿಪ್ಪೇಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ತಿಪ್ಪೇಸ್ವಾಮಿ ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ತಿಪ್ಪೇಸ್ವಾಮಿ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಈಗ ನಾನು ಕೃಷಿ ಬದುಕಲ್ಲಿಗೆ 10 ತಟ್ಟಿ ಮಾಡ್ತಾ ಇದ್ದೀನಿ ಸರ್. ಮೊದಲು ಏನು ಕೆಲಸ ಮಾಡ್ತಾ ಇದ್ರಿ? ನಾನು ಡ್ರೈವರ್ ಕೆಲಸ ಮಾಡ್ತಿದ್ದೆ ಸರ್. ಅಂದ್ರೆ ಡ್ರೈವರ್ ಅಂದ್ರೆ ಬಸ್ಸಿಂದ ಲಾರಿ ಡ್ರೈವರ್? ಲಾರಿ ಡ್ರೈವರ್ ಸರ್. ಲಾರಿ ಡ್ರೈವರ್. ಲಾರಿ ಡ್ರೈವರ್. ಲಾರಿ ಡ್ರೈವರ್ ಮಾಡದ್ಬಿಟ್ಟು ಯಾಕೆ ಕೃಷಿ ಬದುಕಿಗೆ ಬಂದ್ರಿ? ಆವಾಗ ಎಲ್ಲ ಅಣ್ಣ ತಮ್ಮಗಳೆಲ್ಲ ಜೊತೆಯಲ್ಲಿದ್ದೀವಿ ಸರ್. ಅಣ್ಣ ತಮ್ಮಗಳ ಜೊತೆಯಲ್ಲಿದ್ದರೆ ಡಿವೈಡ್ ಆದಿವಲ್ಲ, ಮತ್ತು ನಮ್ಮ ಭೂಮಿ ನಮ್ಮದು ಬಿಟ್ಟುಬಿಟ್ರು, ಮತ್ತು ಇದು ಒಬ್ಬರು ಕೈ ಕೆಳಗೆ ಯಾಕೆ ಕೆಲಸ ಮಾಡೋಣ ಅಂತಂದು ನಾನು ಜಮೀನು ಮಾಡೋಕ್ಕೆ ಇಂಪ್ರೂವ್ ಮಾಡೋಕ್ಕೆ ಬಂದೆ ಸರ್. ನಾನು ಡ್ರೈವರ್ ಕೆಲಸನೇ ಚೆನ್ನಾಗತ್ತೆ ಅನ್ಸುತ್ತೆ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತೆ? ಇಲ್ಲ, ಯಾರೂ ಮುಂದುವರೆದಿಲ್ಲ ಸರ್ ಡ್ರೈವರ್ ಕೆಲಸ ಮಾಡಿ. ಏನೋ ಭೂಮಿ ಬೆಳೆದ್ರೆ ಮಕ್ಕಳು ಮರಿತು ತನ್ನಕ್ಕೆ ಮಾರ್ಗ ಆಗ್ತೀವಿ ಅಂತಂದು ನಾವು ಬಿಟ್ಟು ಬಂದಿದ್ದೀವಿ ಸರ್. ಈಗ ಬೆಳೆದಿರ್ತಕ್ಕಂಥದ್ದಕ್ಕೆ ಫಲಿತಾಂಶನೂ ಇಲ್ಲ ಸರ್, ರೇಟ್ ಸಿಗ್ತಾ ಇಲ್ಲ, ವಿಪರೀತ ರೋಗ ರುಜಿನಗಳು, ಕೂಲಿ ಜಾಸ್ತಿ, ಭಾರಿ ಕಷ್ಟ ಸರ್ ಜೀವನ ಮಾಡೋದು ರೈತ. ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ಜಮೀನು 2 ಐತೆ ಸರ್ ಅಷ್ಟೇ. ನೀರಾವರಿನ ಬದಲು ಜಮೀನು? ನೀರಾವರಿ ಸರ್. 2 ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತೀರ? ನಾವು ಮೆಕ್ಕೆಜೋಳ ಹಾಕ್ತಿದ್ವಿ, ಈರುಳ್ಳಿ ಹಾಕ್ತಿದ್ವಿ, ರಾಗಿ ಹಾಕ್ತಿದ್ವಿ ಸರ್, ಗೋಧಿ ಪ್ರತಿಯೊಂದು ಬೆಳೀತಿದ್ವಿ, ತರಕಾರಿ ಬೆಳೀತಿದ್ವಿ. ಆದರೆ ಅಲ್ಲಿ ನೋಡಿದ್ರೆ ನಮ್ಮ ಹುಡುಗ ಕೆಲಸ ಮಾಡಿ ಅಲ್ಲಿ ಇಲ್ಲಿ ಹೋಗಿ ನೋಡಿ ಬಂದು ಬ್ಯಾಡಿಗೆ ಹಾಕೋಣಪ್ಪ ಅಂತಂದ. ಆಯ್ತಪ್ಪ ಮಾಕನ ಅಂತಂದು ಈ ವರ್ಷ ಬ್ಯಾಡಿಗೆ ಹಾಕಿದ್ವಿ ಸರ್. ಅದಂತೂ ವಿಪರೀತ ಮಚ್ಚೆ ಬಂದು ಕಾಯಿ ಏನೂ ಲಾಭ ಆಗಿ ಹೋಗಿಬಿಟ್ಟದ ಸರ್. ಮೂರು ತಡ ಐಟಮ್ ಮಾಡ್ಬೇಕು, ಅದು ಮಚ್ಚೆ ಎಲ್ಲ ಬಿಡಿಸಿ ಅದೇನು ರೇಟ್ ಆಗುತ್ತೋ ಗೊತ್ತಿಲ್ಲ ಸರ್ ನಮಗೆ. ಈಗ ಈ ಭತ್ತ ರಾಗಿ ಶೇಂಗಾ ಇದೇ ಚೆನ್ನಾಗಿತ್ತ, ಈ ಬ್ಯಾಡಗಿ ಮೆಣಸಿನ್ಕಾಯಿ ಬೆಳೆದ್ರಲ್ಲಿ ಇದು ಚೆನ್ನಾಗಿ ಅನ್ಸುತ್ತೆ? ರೇಟ್ ಸಿಕ್ಕರೆ ಇದು ಚೆನ್ನಾಗಿ ಸರ್, ದುಡ್ಡು ಆಗುತ್ತಿತ್ತು. ಈಗ ರೋಗ ಜಾಸ್ತಿ ಆಗಿ ಮಚ್ಚೆ ಬಂದು ದುಡ್ಡು ಆಗಲ್ಲ ಸರ್. ಇದು ಕಾಳಲ್ಲಿ ದವಸ ಏನು ಒಟ್ಟಿಗೆ ಬೆಳ್ಕೊಂತೇವಿ, ಮಾರಾಟಕ್ಕೆ ಬೆಳೆಯೋಕ್ಕಾಗಲ್ಲ. ಏನೇನು ಮೆಕ್ಕೆಜೋಳ ಅಷ್ಟು ಇಷ್ಟು ಹಾಕಿದರೆ ಅವನ್ನ ಹಾಕ್ಬೋದು ಸರ್ ಮಾರ್ಕೆಟ್ಗೆ ಅಷ್ಟೇ. ರಾಗಿ ಜೋಳ ಅವೆಲ್ಲ ಏನು ಒಟ್ಟಿಗೆ ತಿನ್ನಕ್ಕೆ ಸರ್. ಅಂದರೆ ಆದಾಯ ತಂದುಕೊಡೋಂಥ ಬೆಳೆಗಳಂದ್ರೆ ಇವ್ಯಾವೂ ಆಗೋದಿಲ್ಲ, ಎಲ್ಲ ಜೀವನಕ್ಕೆ ಸರಿ ಹೋಗುತ್ತೆ. ದುಡ್ಡಿನ ಬೆಳೆ ಅಂದರೆ ಈ ಥರ ಮೆಣಸಿನಕಾಯಿ ಆ ಥರ ಹೌದು ಸರ್. ಈರುಳ್ಳಿ ಮೆಣಸಿನಕಾಯಿ ಆದರೆ ಆಗುತ್ತೆ. ಅದು ಈರುಳ್ಳಿ ಹೋದ ವರ್ಷ ಹಾಕಿದ್ವಿ ಸರ್, ಈರುಳ್ಳಿ ಹಾಕಿದರೆ 200 ಪ್ಯಾಕೆಟ್ನಾಗೆ ಬರೀ 100 ಪ್ಯಾಕೆಟ್ ಉಳ್ಕಂತ ಎಲ್ಲ ರೋಗ ಹೋಗಿ ಹೊಲದಲ್ಲೇ ಬಿಟ್ಬಿಟ್ಟು ಸರ್ ಕಿತ್ತರೆ ಬರೀ ತೊಪ್ಪಡೊಂದು ಗೆಡ್ಡೆ ಕಂಬದು ಅಂತ ರೋಗ ಸರ್. ಅಂದ್ರೆ ಗೆಡ್ಡೆ ಕೊಳ ರೋಗ ಬಂದಿತ್ತು? ಹೌದು ಸರ್, ಗೆಡ್ಡೆ ಕೊಳ ರೋಗ. ಏನ್ ಕಾರಣ ಅನ್ಸುತ್ತೆ ಗೆಡ್ಡೆ ಕೊಳ ರೋಗ ಬರಕ್ಕೆ? ಅದೇನು ಸರ್, ಗೊಬ್ಬರಗಳು ಹಾಕಿದೀವಿ ಇಲ್ದಿದ್ದು ಮತ್ತೆ ಬೆಳೆ ಹತ್ತಿ ಬರೋದಿಲ್ಲ, ಕೊಟ್ಟಿಗೆ ಗೊಬ್ಬರ ಇಲ್ಲ, ದನಕರ ಸಾಕಿಲ್ಲ. ದನಕರ ಸಾಕ್ದಿದ್ದಕ್ಕೆ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಮುಂದೆ ಮಾಡಿ ಅದರಿಂದ ಏನನ್ನಾಯ್ತು, ಮಳೆನೂ ಜಾಸ್ತಿ ಆಯ್ತು. ಅದರಿಂದ ಕಿತ್ತರೆ ಸೀದನ ನೆಲ್ದಕ್ಕೆ ಹೋಯ್ತು ಸರ್ ಗೆಡ್ಡೆ, ಸುಮ್ಮನೆ ಬಿಟ್ಟು ಬಿಟ್ಟಿವಿ ಸರ್. ಅಂದ್ರೆ ಪ್ರತಿ ವರ್ಷ ಈರುಳ್ಳಿ ಆಗ್ತಾ ಇರ್ತೀರ? ಪ್ರತಿ ವರ್ಷ ಆಗ್ತೀವಿ ಸರ್. ಈಗ ಬೆಳೆ ಪರಿವರ್ತನೆ ಮಾಡ್ಬೇಕು, ಒಂದ್ ವರ್ಷ ಈರುಳ್ಳಿ, ಒಂದ್ ವರ್ಷ ಹತ್ತಿ, ಒಂದ್ ವರ್ಷ ರಾಗಿ, ಈ ತರ ಮಾಡಿದ್ರೆ ರೋಗ ಕಡಿಮೆ ಆಗುತ್ತೆ? ಕಡಿಮೆ ಆಗದಕ್ಕೆ ಜಮೀನು ಕಡಿಮೆ ಸರ್. ಜಮೀನು ಬಾಳ ಇದ್ರೆ ಒಂದ್ ತಡ ಚೇಂಜ್ ಮಾಡೋದು, ಒಂದ್ ತಡ ಮಾಡೋದು ಮಾಡ್ತೀವಿ. ಒಂದೇ ಸ್ವಲ್ಪ ಜಮೀನಕ್ಕೋಸ್ಕರ ಬೆಳೆನೇ ಮತ್ತೆ ಹಾಕ್ಯಂತೀವಿ ಸರ್. ಈರುಳ್ಳಿ ಇಟ್ಟು, ಈರುಳ್ಳಿ ಇಟ್ಟು ಆದ್ಮೇಲೆ ರಾಗಿ ಜೋಳ ಈ ಮೆಕ್ಕೆಜೋಳ ಇಡ್ತೀವಿ ಸರ್. ಮತ್ತೆ ಈ ರಾಗಿ ಜೋಳ ಮೆಕ್ಕೆಜೋಳ ಜೊತೆಗೆ ಈ ಬ್ಯಾಡಗಿ ಮೆಣಸಿನಕಾಯಿ ಬೆಳಿಬೇಕಂತ ಆಸಕ್ತಿ ಬಂತು ಈ ಸರಿ ಅಂತಂದ್ರೆ, ಯಾಕೆ ಆಸಕ್ತಿ ಬಂತು? ಆ ಕಡೆ ಈ ಕಡೆ ಬೆಳೆಯರ್ ನಮ್ದು ಅಂತಂದು ಹೇಳೋರಲ್ಲ ಸರ್ ಜನ, ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಹಾಕಿ ನೋಡೋಣ, ನಾವು ಬೆಳೆಯೋಣ ಅಂತಂದು ಹಾಕಿದ್ದೀವಿ ಸರ್. ಈ ವರ್ಷ ಹಾಕಿದ್ದೀವಿ, ಈ ವರ್ಷನೇ ನಮಗೆ ಪೂರ ಲಾಸ್ ಆಗಿಬಿಡ್ತು ಸರ್. ಅದು ಎಲ್ಲ ರೋಗ ಬಿದ್ದು ಮಚ್ಚೆ ಬಂದು ಮಳೆ ತಿಂಗಳುಗಟ್ಟಲೆ ಇಳ್ಕೊಂಡು ಏನೂ ಉಪಯೋಗ ಇಲ್ಲ ಸರ್. ಕೂಲಿಗಳು ಜಾಸ್ತಿ, 200 ರೂಪಾಯಿ ಕೂಲಿ ಒಂದು ಲೇಬರಿಗೆ, ಭಾರಿ ಕಷ್ಟ ಸರ್ ಜೀವನ. ಈಗ ಸಾಕಷ್ಟು ಬೇರೆ ಬೇರೆ ತರಕಾರಿ ಬೆಳೆಗಳಿದಾವೆ, ಹೀರೆಕಾಯಿ, ಬದನೆಕಾಯಿ, ಟೊಮೆಟೋಕಾಯಿ, ಅಂಥದ್ರಲ್ಲಿ ಈ ಥರ ಮೆಣಸಿನಕಾಯಿನ ಬೆಳಿಬೇಕು, ಇದೇನು ಲಾಭದಾಯಕ ಅಂತಾನೆ ಯಾವ ರೀತಿ ಬಂದು ಲಾಭ ಅಂತಾನೆ ಅಮೌಂಟ್ ಜಾಸ್ತಿ ಬಂದರೆ ಯಾವುದಕ್ಕನೊಂದು ಮಕ್ಕಳು ಮರಿಗೆ ಓದಿಸೋಕೋ ಇಲ್ಲ ಒಂದು ಮದುವೆ ಕಾರ್ಯ ಮಾಡೋದಕ್ಕೋ ದುಡ್ಡಾದರೆ ಮಾಡ ಸಾಲ. ಇದೇನಿದ್ರು ಸರ್ ತರಕಾರಿದು ಅವಾಗಿಂದ ಅವಾಗೆ ವಾರದ ವಾರಕ್ಕೆ ಸರ್, ಅದು ಅದೇನು ಹಿಂದಕ್ಕೆ ಹಾಕಕ್ಕೆ ದುಡ್ಡು ಬರಲ್ಲ ಸರ್ ತರಕಾರಿಯಲ್ಲಿ. ಈ ಬ್ಯಾಡಗಿ ಮೆಣಸಿನಕಾಯಿ ಜೊತೆಗೆ ಒಂದು ಸ್ವಲ್ಪ ಬದನೆಕಾಯಿ, ಟೊಮೆಟೊ ಅದನ್ನೆಲ್ಲ ಒಂದೊಂದು ಅರ್ಧ ಎಕರೆಗೆ ಕಾಲು ಎಕರೆಗೆ ಹಾಕಿಲ್ವ? ಹಾಕಿಲ್ಲ ಸರ್, ಜಮೀನು ಕಡಿಮೆ ಅಲ್ಲ ಸರ್, ಜಮೀನು ಕಡಿಮೆ ಆಗಿದ್ದಕ್ಕೋಸ್ಕರ. ಆದರೆ ಸೀದಾ ಫುಲ್ಲು ಆಗಬೇಕು ಇಲ್ಲ ಹೋಗ್ಬೇಕು, ಅದು ಅದನ್ನೇ ತುಂಬ 2 ಎಕರೆಗೂ ಹಾಕಿದ್ವಿ ಸರ್. ಬ್ಯಾಡಗಿ ಮೆಣಸಿನಕಾಯಿ ಹಾಕೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂತೀವಿ? ನಾವೆಲ್ಲನೂ 5 ಬಾಳು ಮಡಿಕೆ ಹೊಡೆದು, ಕುಂಟೆ ಹೊಡೆದು, ರೋಟ್ರ್ ಹೊಡೆದು, ಎಂಡೆ ಮರ ತಿಕ್ಕಿ ಎಲ್ಲ ರೆಡಿ ಮಾಡಿ ಬೋದು ಹೊಡೆದು, ಬೋದಿಗೆ ಕೂಡ್ಲಿಗೆ ಹೋಗಿ ಬೀಜ ತಂದು ಎಲ್ಲ ನಾಟಿ ಮಾಡಿ ಡಿಪ್ಪ ಹಾಸಿ ಡಿಪ್ಪ ಮೇಕಂತರ ನೀರು ಬಿಟ್ಟಿವಿ ಹಾಯಿಸ್ತೀವಿ ಸರ್. ಬೀಜ ತಾಂಬಂದು ಊರಿದ್ರೆ ಅಥವಾ ಏನಾದರೂ ಈಗ ಎಲ್ಲ ನರ್ಸರಿಯಿಂದ ಸಸಿ ತಾಂಬರ್ತಾರೆ? ನರ್ಸರಿಯಿಂದನೇ ತಂದದಾರ ಸರ್. ನರ್ಸರಿಯಿಂದ ತಂದ್ರೆ ಅದು ಯಾವ ಸಸಿ ಎಂಬುದು ಗೊತ್ತಾಗ್ತದೆ, ಎಲ್ಲ ಮಿಕ್ಸ್ ಬರ್ತದೆ. ಇಲ್ಲಿ ಕಾಯಿ ಬಿಡಬೇಕಾದ್ರೆ ಗೊತ್ತಾಗಿ ಹೋಗ್ತದೆ, ಕಡ್ಡಿ ಕಾಯಿ ಬೇರೆ ಇರ್ತದೆ, ಡಬ್ಬಿಕಾಯಿ ಬೇರೆ ಇರ್ತದೆ. ಅದರಲ್ಲಿ ನಾವು ನೋಡಿ ಅಲ್ಲಿ ಪರಿಚಯ ಇದ್ದಾರ್ದಂತಾರ ನಿಡ್ಕೊಂಡು ಒಳ್ಳೆ ಡಬ್ಬಿಕಾಯಿ ತಂದರೆ ನಮಗೆ ಸಿಗ್ತದೆ ಅಂತಂದ ಅಲ್ಲಿನೇ ತಂದು ಹಾಕಿದ್ವಿ ಸರ್. ತಂದ್ಮೇಲೆ ಏನಾದರೂ ಸಸಿ ಮಡಿ ಮಾಡ್ಕೊಂಡು ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡಿದ್ರೆ ಅಥವಾ ಬೀಜನೇ ಊರಿದ್ರೆ? ಇಲ್ಲ ಸರ್, ಬೀಜನೇ ಊರಿದ್ವಿ. ಬೀಜ ಊರಿದ್ಮೇಲೆ ಚೆನ್ನಾಗಿ ಹುಟ್ಟಿತು, ಚೆನ್ನಾಗಿ ಬೆಳೆ ಬಂತು. ತಿರುಗಿ ದಪ್ಪ ಆಗಿರೋವನ್ನೆಲ್ಲ ಅಲ್ಲೇದಲ್ಲೇದಲ್ಲೇ ಸುಚ್ಚಿದ್ವು ಸರ್, ಕಿತ್ತು ಎಲ್ಲ ಮಾಡ್ಕೊಂಡ್ವಿ. ಆಗಲ್ಲ, ಈಗ 2 ಎಕರೆ ಪೂರ್ತಿ ಬ್ಯಾಡಗಿ ಮೆಣಸಿನಕಾಯಿ. ಬ್ಯಾಡಗಿ ಮೆಣಸಿನಕಾಯಿ ಸರ್. ಈಗ ಅಂತರ ಎಷ್ಟು ಕೊಟ್ಟಿ ಸಾಲಿಗೆ ಗಿಡದಿಂದ ಗಿಡಕ್ಕೆ? ಅಂತರ ಅಂದ್ರೆ 1.5 ಅಡಿ ಸರ್. ಟ್ರ್ಯಾಕ್ಟರ್ ಬೋದಲ್ಲ ಬರುತ್ತೆ ಸರ್, ಎತ್ತಿನ ಬೇರೆ ಬೋದ್ ಹೊಡೆದ್ರೆ 1 ಅಡಿಗೆ ಬರತ್ತೆ ಸರ್. ಈಗ ಟ್ರ್ಯಾಕ್ಟ್ರಿಗೆ ಬೋದ್ ಹೊಡೆದ್ರೆ ಬಟ್ಲಪಾರಮ್ನಿಂದ ಹೊಡೆದ್ರಕ್ಕೋಸ್ಕರ 1.5 ಅಡಿ ಮೇಲೆ ಬೋದ್ ಬರ್ತದೆ ಸರ್. ಅಂದರೆ ಗ್ಯಾಪ್ ಜಾಸ್ತಿ ಆಗುತ್ತೆ ಸರ್, ಅದು ಬೆಳಿಗ್ಗೆ ಉತ್ತಾರ ಬರ ಬೆಳೆ ಒದಗಲ್ಲ ಸರ್. ಅದು ಎತ್ತಿನದಾಗ ಆದರೆ ಬೆಳೆ ಒದಗ್ತದೆ, ಕಡಿಮೆ ಬೋದ್ ಬೀಳ್ತದೆ. 12 ಬೋದ್ ಬೀಳೋದಕ್ಕೆ 10 ಬೋದ್ ಬೀಳ್ತದೆ ಸರ್ ಎತ್ತಿನಾಗ ಆದರೆ. ಹ್ಞೂ ಸರ್. ಮತ್ತೆ ಯಾಕೆ ಎತ್ತಿನಾಗೆ ಬೋದ್ ಹೊಡೆಯಲಿಲ್ಲ? ಇಲ್ಲ ಸರ್, ಎತ್ತಿಲ್ಲ, 1,000 ರೂಪಾಯಿ ಬಾಡಿಗೆ. ಈ ಎಲ್ಲ ಈಗ ಯಾರೂ ಎತ್ತು ದನಕರ ಕಟ್ಕೊಂಡು ಎಲ್ಲ ಹುಲ್ಲು ಮೇವು ಇಲ್ದ ಎಲ್ಲ ಮಾಡಿ ಸರ್ ತೊಂದರೆಗೋಸ್ಕರ ಯಾರು ಇಲ್ಲ, ನಮ್ಮ ಟೈಮ್ ಸರಿಗೆ ಎತ್ತುಗಳು ಸಿಗಲ್ಲ, ಅದಕ್ಕೋಸ್ಕರ ಟ್ಯಾಕ್ಟರ್ನ ಇಟ್ಟು ಹೊಡಿಸಿಬಿಟ್ಟಿವಿ ಸರ್. ಈಗ ಬೋದಿಗೆಲ್ಲ ಮಲ್ಚಿಂಗ್ ಪೇಪರ್ ಹಾಕಿ ಡ್ರಿಪ್ ಮಾಡಿದ್ರೆ ನಾವು ಸುಮ್ಮನೆ ಬೋದೊಡೆದು ಬೀಜ ಊರಿ ಸರ್. ನಾವು ಮಲ್ಚಿನ ಪೇಪರ್ ಹಾಕ್ಬೋದಾಗಿತ್ತು, ನಾವು ಏನು ಮಾಡ್ತೀವಿ ದುಡ್ಡು ಕಾಸು ತೊಂದರೆಗೋಸ್ಕರ ಸುಮ್ಮನೆ ಬೋದಿಗೆ ಹಾಕಿದ್ದೀವಿ ಸರ್. ಬೋದಿಗೆ ಹಾಕಿದ್ವಿ, ವಿಪರೀತ ಕಳೆ ಬಂದ್ಬಿಡು ಸರ್. ಸೆಂಟ್ರ್ ಸಾಲಲ್ಲಿ ಎತ್ತರಿಗೆ ಉಳುಮೆ ಮಾಡಿದ್ವಿ ಸರ್, ಕುಂಟೆ ಎಡೆ ಕುಂಟೆ ಹೊಡೆದ್ವಿ. ಸಾಲಾಗಿರೋದು ಹೋಗೋದು ಗಿಡ ಎಲ್ಲ ಉಳ್ಳಿ ಬಿಡೋದು ಸರ್. ಬೋದಿನಾಗೆ ಮೇಲೆ ನತ್ತಿ ಮೇಲೆ ಇರ್ತೀವಲ್ಲ, ಇಲ್ಲಿ ಕೆಳಗಡೆ ಕುಂಟೆ ಹೊಡಿಬೇಕಾದ್ರೆ ಭೂಮಿ ಆ ಬೋದು ಸಡ್ಲಿ ಸಸಿ ಉಳ್ಳಿ ಬಿಡೋದು ಕಾಯಿಬಾರಕ್ಕೆ. ತಿರುಗಾವಾಗ ಲೇಬರ್ನ ಇಟ್ಕೊಂಡು ಚಲಿಕೆ ತಗೊಂಡು ಎಲ್ಲ ಬೋದಿಗೆ ಆರ್ಡರ್ ಹಾಕ್ಕೊಂಡು ಹೋಗ್ತಿದ್ವಿ ಸರ್. ಎರಡು ಮಗ್ಗಲು ಸಸಿ ನಾಟಿ ಮಾಡಿದ್ಮೇಲೆ ಅದಕ್ಕೆ ನೀರೆಲ್ಲ ಎಷ್ಟು ದಿವಸಕ್ಕೊಮ್ಮೆ ಕೊಡ್ತಿದ್ರಿ? ಮೇಲ್ ಗೊಬ್ಬರ ಅಂತದೆಲ್ಲ ಎಷ್ಟು ದಿವಸಕ್ಕೊಮ್ಮೆ ಕೊಡ್ತೀರಾ ಸರ್? 15 ದಿವಸ ಮೇಲೆ ನೀರಿಂದೇನು ಅಷ್ಟು ಇದಿರೋದಿಲ್ಲ, ಮಳೆಗಾಲದಾಗ ಹಾಕಿರ್ತೀವಲ್ಲ ಸರ್, ಶೀತ ಜಾಸ್ತಿ ಆಗಿರ್ತದೆ ಮೆಣಸಿನಕಾಯಿ. ಈ ಸುಮ್ಮನೆ 15-20 ದಿವಸಕ್ಕೊಂದಷ್ಟು ಸುಮ್ಮನೆ ಡಿಪ್ಪು ನೆಲ ಹಂಗೆ ನಮ್ಮತಾಗ ಆಯಿಸ್ತಿದ್ವು ಸರ್. ನೀರು ನಿಂತ್ಕೊಂಬಂಗ ಬಿಡ್ತಿದ್ದಿಲ್ಲ ಡಿಪ್ಪಿಗೆ, ಗೊಬ್ಬರನು ಡಿಪ್ನಲ್ಲೇ ಬಿಡ್ತಿದ್ವಿ ಸರ್. ಹ್ಞೂ, ಮಳೆಗಾಲ ಸರ್ ನಾಟಿ ಮಾಡಿದ್ದು. ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ? ಜೂನ್ ಜುಲೈಯಲ್ಲಿ ಮಾಡಿದ್ರೆ ನಾಟಿ ಚೆನ್ನಾಗಿ ಇಳುವರಿ ಬರ್ತತ್ತ ಅಂತಂದ್ರು ಸರ್. ನಾವು ಹೊಸ್ದಾಗಿ ಮಾಡ್ತಾ ಇರೋದಲ್ಲ, ಮಾಕಿದ್ವಿ ಈ ವರ್ಷನೇ, ಬೆಳೆನೇ ಚೆನ್ನಾಗಿ ಬಂದದ ಸರ್. ಈ ಥರ ರೋಗ ಮಳೆ ಜಾಸ್ತಿ ಆಗಿ ಹೋಗ್ಬಿಡ್ತು ಸರ್ ಬೆಳೆ. ನಾಟಿ ಮಾಡಿದ್ಮೇಲೆ ಅದಕ್ಕೆ ಏನು ಬರುತ್ತೆ ಅದನ್ನ ಹತೋಟಿ ಮಾಡ್ತೀರ ಸರ್? ಅದು ಮಚ್ಚೆ ಬರ್ತತೆ, ಇದು ಎಲೆ ಸೊಪ್ಪು ಥರ ಎಲ್ಲ ಮುದುರು ಬರ್ತದೆ ಸರ್. ಮುದುರು ಬರಬಾರ್ದಂದ್ರೆ ಔಷಧಿನೂ ಆಡಿಸ್ತಲ ಇರ್ಬೇಕು ಸರ್ ಸೊಂಪು. ಹ್ಞೂ ಸರ್, ಇಲ್ಲಾಂದ್ರೆ ಕಾಯಿ ಬಿಡಲ್ಲ ಸರ್ ಅದು. ಈ ಗಿಡಕ್ಕೆ ಯಾವ ಥರ ರೋಗ ಬಂದೈತೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮ್ಗೆ? ನಮ್ಗಾಗಲೇ ನಾವು ನೋಡ್ತಾ ಹೋದ್ರೆ ಗಿಡದಾಗ ಎಲ್ಲ ಎಲೆ ಮುದುರಿಕೊಂಡಿರ್ತದೆ ಅದು ಇದ್ದಂಗೆ. ನೋಡಿ ಹೋಗಿ ಅದು ತಗೊಂಡು ಹೋಗಿ ಗೊಬ್ಬರದ ಅಂಗಡಿಗೆ ತೋರಿಸಿದ್ರೆ ಸರ್ ಈ ಥರ ಹಿಂಗಾಗೈತೆ ಅಂದರೆ ಅವರು ಔಷಧಿ ಇಂಥದ್ದು ಹೊಡಿ ಇಂಥದ್ದು ಹೊಡಿ ಅಂತ ಕೊಡ್ತಾರೆ ಸರ್. ಅದನ್ನ ತಂದು ನಾವು ಸ್ಪ್ರೇ ಮಾಡ್ತೀವಿ. ಅಂದರೆ ವಾರಕ್ಕೊಂದ್ಸರಿ ಔಷಧಿ ಸಿಂಪಡಣೆ ಮಾಡ್ತಲೇ ಇರ್ಬೇಕು? ಹ್ಞೂ, ಮಾಡ್ತಲೇ ಇರ್ಬೇಕು ಸರ್. ಒಂದೇಟು ತಂದರೆ 10,000 ಮೇಲೆ ಸರ್ ಔಷಧಿ. ಅದು ನಾವು ಜನ್ರೇಟ್ರ್ ತಂದು ಸರ್ ಕೇಬಲಿಂದು. ಔಷಧಿ ಜಾಸ್ತಿಯಲ್ಲಿ ಹೋಗ್ತದೆ, ಈ ಬೆನಿಗೆ ಹಾಕ್ಕೊಂಡು ಹೊಡಿಯೋದು ಆಗೋದಿಲ್ಲ ಸರ್. ಹುಡುಗರೆಲ್ಲ ಅಳ್ಳೋಗಿ ಹೊಡಿಯೋಕ್ಕಾಗ್ತಿಲ್ಲ, ಸಾಗಲ್ಲ ಅಂತಂದು. ಅದಕ್ಕೋಸ್ಕರ ಅದಕ್ಕೆ ಔಷಧಿನೇ ಜಾಸ್ತಿ ಹೋಗುತ್ತೆ. ಪ್ರಜರಿಗೆ ಗಿಡನೂ ಚೆನ್ನಾಗಿ ಅದೇನು ಬರ್ತದೆ ಸರ್ ಔಷಧಿಗೆ. ಅದಕ್ಕೆ ಈಗ ನಾಟಿ ಮಾಡಿದ್ಮೇಲೆ ಎಷ್ಟು ತಿಂಗಳ ನಂತರ ಇದು ಕಾಯಿ ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ? 5 ತಿಂಗಳ ಮೇಲೆ ಬಿಡೋಕ್ಕೆ ಪ್ರಾರಂಭ ಆಗುತ್ತೆ. ಭಾಳ ಲೇಟ್ ತಗೊಂತ ಸರ್. ನಾ ಬೇರೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗ, ಈ ಥರ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಂತೀರ? ಬ್ಯಾಡಿಗೆ ಮೆಣಸಿನ್ಕಾಯಿ ದುಡ್ಡಾಗ್ತದೆ ಸರ್. ಸರಿಯಾಗಿ ಬೆಳೆ ಬಂದರೆ, ಬೆಳೆ ಬರಲಿಲ್ಲ ಅಂದರೆ ಅದರಷ್ಟು ಲಾಸನೇ ಇಲ್ಲ. ಇದು ನಾಟಿದೇನು ಅಷ್ಟು ಅದ ಸರ್, ಹೆಂಗಂಗೋ ಅದನ್ನ ಮಾಡ್ಬೋದು ಸರ್. ನಾಟಿ ಗಿಡನ ಬರ್ತದಂದ್ರೆ ಎರಡು ಕಾಯಿ ಅರಿತು ಅಂದರೆ ಆಗೋಯ್ತು ಸರ್, ಬರಲಾಗಿ ಬಿಡ್ತದೆ ನಾಟಿದು. ಇದು ಬ್ಯಾಡಿಗೆ ಅದು ಹಂಗೆಲ್ಲ ಸರ್, ಗಿಡದಲ್ಲೇನೆ ಎಲ್ಲ ಮೋಲ್ಡ್ ಆಗ್ಬೇಕು ಸರ್. ಅದೊಂಥರ ಎಲ್ಲ ಬ್ಯಾಡಿಗೆ ಅಲ್ಲಿವರೆಗೂ ಬಿಡಿಸಂಗಿಲ್ಲ, ಅದು ತುಂಬ ಲೇಟ್ ತಗೊಂಬತ್ತೆ. ಬೆಳೆ ಪೂರ್ತಿ ಕಟಾವ್ ಆಗ್ಬೇಕಂದ್ರೆ ಎಷ್ಟು ತಿಂಗಳು ಆರೈಕೆ? 8 ತಿಂಗಳು ಸರ್. 8 ತಿಂಗಳು 8 ತಿಂಗಳು ಕಟಾವ್ ಆಯ್ತೀವಿ ಕರೆಕ್ಟಾಗಿ ನಮ್ದಿದು. ಎಷ್ಟು ಬೀಡು ಬಿಡಿಸ್ಬೋದು? 2 ತಡ ಬಿಡಿಸ್ಬೋದು ಸರ್ ಅಷ್ಟೇ. 1 ಎಕರೆಗೆ ಎಷ್ಟು ಇಳುವರಿ ಬರುತ್ತೆ? ಇಳುವರಿ ಎಕರೆಗೆ 15 ಚೀಲದಿಂದ 20 ಚೀಲದವರೆಗೂ ಬರ್ತದೆ ಸರ್ 1 ಎಕರೆಗೆ. ಹ್ಞೂ ಸರ್, ಈಗ ನಮ್ಮದು ಬ್ಯಾಡಿಗೆ ಐತಲ್ಲ, ಈಗೂ 30 ಚೀಲ 2 ಎಕರೆಗೆ ಬಂದ ಸರ್. ಅದು ಮಚ್ಚೆಕಾಯಿ ಎಲ್ಲ ಸೇರ್ತಾ. 1 ಚೀಲ ಅಂದರೆ ಎಷ್ಟು ಬರುತ್ತೆ? ಅದು ಒಂದು ಈಗಿನ ಸರ್ ನಾವು ಒಂದು 20-25-30 ಕೆಜಿ ಬರ್ಬೋದು ಸರ್ 1 ಚೀಲ. ಹ್ಞೂ ಸರ್. ಹೀಗಾಗಿದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬಿಡಿಸಿದ ನಂತರ ಅದನ್ನೆಲ್ಲ ಯಾವ ರೀತಿ ಗ್ರೇಡ್ ಮಾಡಿ ಮಾರ್ಕೆಟಿಗೆ ತಗೊಂಡೋಗ್ಬೇಕು? ಅದೇ ಸರ್, ತಂದ ಮೇಲೆ ರಿಂಗ್ ಆಗಿರ್ತತಲ್ಲ, ರಿಂಗ್ ಆಗಿರೋದನ್ನ ತಂದು ಕಣಕ್ಕ ಎಲ್ಲ ಸಗಣಿ ಬುಗುಡು ಹಾಕಿ ಎಲ್ಲ ಸಗಣಿನ ಎಲ್ಲಾನು ಕಣ ಮಾಡಿ ತಾಟ್ಪೋಲ ಮೇಲೆ ಹಾಕಿದ್ರೆ ಬಿಳಿಚೆ ಬರ್ತದೆ ಸರ್ ಕಾಯಿ. ಬರೀ ನೆಲದ ಮೇಲೇನು 6 ವರ್ಷ ಬರ್ಬೇಕು. 6 ವರ್ಷ ಬಂದದ್ದು ಹಣ್ಣು ಜಾಸ್ತಿ ಅದನ್ನ ಬಿಳಿಸಿ ಕೂಲರ್ ಗೊತ್ತಿಲ್ಲದ ರಿಂಗ್ ಆಗದಿದ್ದನ್ನ ಅದನ್ನೆಲ್ಲ ಆರಿಸಿ ತಿರ್ಗಿ ಅದನ್ನ ಐಟಮ್ ಮಾಡಿ ಅದನ್ನ ಒಣಗಿಸ್ಬೇಕು ಸರ್ ಹಣ್ಣುಗಾಯಿನ. ಹ್ಞೂ ಸರ್. ರಿಂಗ್ ಆಗೋವರೆಗೂ ಬಿಸಿಲಿಗೆ ಹಾಕ್ಬೇಕು ಸರ್. ಇದು ಏನೊಂದು ಸ್ವಲ್ಪ ರಿಂಗ್ ಆದೇಟ್ಗೇನು ಸಾವಣಿ ಹಾಕಿ ಎಲ್ಲ ಮುಚ್ಚಿಬಿಡ್ಬೇಕು ಸರ್, ಇಲ್ಲಾಂದ್ರೆ ಎಲ್ಲ ಪುಡಿ ಪುಡಿ ಆಗಿ ಹೋಗಿಬಿಡ್ತದೆ ತೊಣಿಗೆ. ಈಗ ರಿಂಗ್ ಆಗಿರೋಂಥ ಕಾಯನ್ನ ಬಿಡಿಸಿದ ಮೇಲೆ ಅದನ್ನೇನಾದರೂ ಕಣಬೇಕ ಒಣಸ್ಬೇಕು ಸರ್. ರಿಂಗ್ ಆಗಿರೋದು ಒಣಸಂಗಿಲ್ಲ ಸರ್ ಅದು. ಇದು ಈ ಅದರಲ್ಲಿ ಐಟಮ್ ಮಾಡಿರೋದಿರ್ತದಲ್ಲ ಅದನ್ನ ಒಣಗಿಸ್ಬೇಕು ಸರ್, ಅದು ಹಸಿ ಇರಬಾರ್ದು. ಬಿಸಿಲಲ್ಲಿ ಒಣಗಿಸ್ಬೇಕ ನೆರಳಲ್ಲಿ ಒಣಗಿಸ್ಬೇಕು? ಬಿಸಿಲಲ್ಲೇ ನೆರಳಲ್ಲಿ ಒಣಗಕ್ಕ ಸರ್, ಬಿಸಿಲಿಗೆ ಹಾಕಿದ್ಬಿಟ್ರೆ 2 ದಿವಸಕ್ಕೆ ಒಣಗೋದು, 1 ದಿವಸಕ್ಕೆ ಒಣಗಿ ಹೋಗುತ್ತೆ ಹಂಗೆ ಸರ್. ಅದು ಬ್ಯಾಡಿಗೆ ಮೆಣಸಿನ್ಕಾಯಿ ಎಷ್ಟು ಗ್ರೇಡ್ ಮಾಡ್ತಾರೆ ಮಾರ್ಕೆಟಿಗೆ ತಗೊಂಡೋಗ? ಈಗ 3 ಮಾಡಿದ್ದೀವಿ ಸರ್, 3 ಮಾಡ್ತೀವಿ. ವೈಟ್ 1 ಬರ್ತತೆ, ಮಚ್ಚೆ 1 ಬರ್ತತೆ, ಇದು ಕೆಂಪು ಒಂದು ಬರ್ತದೆ ಸರ್. ಈಗ ಫಸ್ಟ್ ಕ್ವಾಲಿಟಿ ಕೆಂಪು ಏನು ರೇಟ್ ಸಿಗುತ್ತೆ? ಅದೇ ಸರ್, ಇನ್ನು ನಾವು ಹೊಸದಾಗಿ ಹೋಗ್ತಾ 27,000 ಕೇಳಿದ್ದಾರೆ ಚಳ್ಳಕೆರೆಯಲ್ಲಿ, ತಗೊಂಬರಿ ಸ್ಯಾಂಪಲ್ ಅಂತ ಕೇಳಿದ್ರು, ತಗೊಂಡೋಗಿದ್ವಿ. ಅವರು 27 ಕೇಳಿದ್ರು, ನಾವು 37 ಇದ್ದೀವಿ ಸರ್. ಮತ್ತು ಅಲ್ಲೇ ನಮ್ದು ಸರಸ್ವತಿ ಅಂಗಡಿ, ಅಲ್ಲಿಗೆ ಹಾಕೊಂಬರಿ, ಅಲ್ಲೇನು ಒಳ್ಳೆ ರೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಅದು ಬ್ಯಾಡಿಗೆನೆ ಹೋಗ್ತೀವಿ. ಈ ಕಡೆ ಬೆಂಗಳೂರು, ಬಳ್ಳಾರಿ ಈ ಕಡೆ ಹೋದ್ರೆ ಏನಾದರೂ ರೇಟ್ ಸಿಗೋ ಸಾಧ್ಯತೆ ಇರುತ್ತೆ? ಅವರು ಅಲ್ಲಿಗೆ ಬರ್ತಾರೆ ಸರ್, ಬ್ಯಾಡಿಗೆನೆ. ಬಳ್ಳಾರಿಯವರು ಬ್ಯಾಡಿಗೆ ಬರ್ತಾರೆ, ಅಲ್ಲೂ ಮಾರ್ಕೆಟ್ ಐತೆ. ಬಳ್ಳಾರಿನೂ ಐತೆ, ಚಳ್ಳಕೆರೆನೂ ಕೈ ವ್ಯಾಪಾರದಾರೆ ಸರ್. ಮಾರ್ಕೆಟ್ ಇಲ್ಲ ಸರ್, ಕೈ ವ್ಯಾಪಾರ ಮಾಡ್ತಾರೆ ಸರ್. ಅದು ರೇಟ್ ಡೌನ್ ಮಾಡ್ತಾರೆ ಅವರು. ಅಂದ್ರೆ ಬ್ಯಾಡಿಗೆಗೆ ಹೋಗೋದಂದ್ರೆ ಅಲ್ಲಿ ಮಾರ್ಕೆಟ್ ಇರೋದ್ರೆ ರೇಟ್ ಸಿಗೋ ಸಾಧ್ಯತೆ ಇದೆ ಅಂತ? ಹೌದು ಸರ್, ಹೌದು ಸರ್. ಐತೆ, ನಾವಿನ್ನೂ ಹೊಸದಾಗ ಹಾಕಿದಿವಲ್ಲ, ಈಗ ನಾವು ತಗೊಂಡೋದ್ರೆ ಅದರ ಆಳು ಬಳು ನಮಗೂ ಗೊತ್ತಾಗುತ್ತೆ ಸರ್. ಈಗ ಕೆಂಪುದಕ್ಕೆ ಒಳ್ಳೆ ರೇಟ್ ಸಿಗುತ್ತೆ ಅಂದ್ರೆ ಎರಡನೇದು ಮತ್ತು ಮೂರನೇ ಕ್ವಾಲಿಟಿ ಇರೋದಕ್ಕೆ ಏನು ರೇಟ್ ಸಿಗುತ್ತೆ? ಅದು ಕಡಿಮೆ ಸರ್. ಅದು ಇದು ಇವು 30 ಅದು 15,000 ಸಿಗುತ್ತೆ ಸರ್ ಸೆಕೆಂಡ್ ಐಟಮ್ಗೆ. ಹ್ಞೂ ಸರ್. ಈಗ 2 ಎಕರೆದನ್ನು ಪೂರ್ತಿ ಕಟಾವು ಮಾಡಿದ್ರೆ? ಹ್ಞೂ, ಕಟಾವು ಮಾಡಿದ್ವಿ ಸರ್. ಆಗಲೇ ನೆಲ ಎಲ್ಲ ಉಳುಮೆ ಮಾಡಿಬಿಟ್ಟಿದ್ವಿ ಸರ್. ಈಗ ಸೇವಂತಿಗೆ ಹಾಕಿದ್ವಿ ಸರ್, 1-2 ಎಕರೆ ಸೇವಂತಿಗೆ. ಬೆಂಗಳೂರಿಗೆ ಕಳಿಸ್ತಿದ್ವಿ ಲೂಜು, ಅಲ್ಲಿ 80 ರೂಪಾಯಿ 70 ರೂಪಾಯಿ ಕೆ ಜಿ ಹೋಯ್ತು ಸರ್. ಈಗ ಇದನ್ನ ಮಾರ್ಕೆಟಲ್ಲೇ ಹೋಲ್ಸೇಲ್ ಕೊಟ್ಟು ಬರ್ಬೇಕಾ, ಎಲ್ಲಾದರೂ ಸಂತೆಲಿ ಕುಂತು ಮಾರಾಟ ಮಾಡಿದ್ರೆ ಒಳ್ಳೆ ರೇಟ್ ಸಿಗೋ ಸಾಧ್ಯತೆ ಇರುತ್ತೆ? ಅಷ್ಟೊಂದು ಕುಂತು ಮಾಡೋಕ್ಕಾಗಲ್ಲ ಸರ್, ವಾರ ಇಷ್ಟು ತಗೊಂಡು ಹೋಗ್ಬೇಕಾಗತ್ತೆ. ಅದೆಲ್ಲ ಕೆಲಸ ಹೋದ್ರೆ ಒಂದೇ ಪೆಟ್ಲೆ ಹೋದ್ರೆ ಒಂದಿಷ್ಟು ದುಡ್ಡು ಅಮೌಂಟ್ ಬಂದ್ರೆ ಯಾವ್ದಕ್ಕನ ಆಗುತ್ತೆ ಸರ್. ಹಂಗೆ ಕುಂತು ಮಾರಕ್ಕೆ ನಮ್ಮ ಕೈಲಿ ಆಗಲ್ಲ ಸರ್, ರೈತರ ಕೈಲಿ. ಈ ವ್ಯಾಪಾರಗಾರ ಏನೈತಲ್ಲ, ಅವ್ರು ಬೇಕಾದ್ರೆ ಸ್ಟಾಕ್ ಹಾಕ್ಕೊಂಡು ಅವ್ರು ಮಾರ್ತಾರೆ ಸರ್ ವ್ಯಾಪಾರ. 27,000 ಕೇಳಿದ್ರಿ ಅಂತ ಹೇಳಿದ್ರಿ, ಈಗ ಏನು ರೇಟ್ ಸಿಕ್ಕರೆ ಒಂದು ಕ್ವಿಂಟಲಿಗೆ ನಿಮಗೆ ರೈತರಿಗೆ ಲಾಭದಾಯಕ ಅನ್ಸುತ್ತೆ? ನಮಗೆ 42 ಮೇಲಿತ್ತು ಸರ್, ಈಗ ಆಗೈತೆ. 40 ಸಿಕ್ಕರೂ ಸಾಕು ಸರ್, ನಮಗೆ ಹೆಂಗೋ ಮೇಂಟೈನ್ ಆಗುತ್ತೆ ಸರ್. ಕೂಲರ್ದು, ಔಷಧಿದು, ಬಾಡಿಗೆದು, ನಮ್ಮ ನೀರು ಡಿಪ್ಪಿಂದು ಎಲ್ಲನೂ ಮೇಂಟೈನ್ ಆಗುತ್ತೆ ಸರ್. ಹೀಗಾಗಿದ್ರೆ ಈಗ 27-28 ಈ ತರ ರೇಟ್ ಸಿಕ್ಕರೆ ಲಾಸ್ ಆಗುತ್ತೆ ಅಂತೀರ? ಲಾಸ್ ಏನಿಲ್ಲ, ಗಂಟೆ ಆಗುತ್ತೆ ಸರ್, ಲಾಭ ಆಗಲ್ಲ. 40 ಮೇಲೆ ಸಿಕ್ಕರೆ ಲಾಭ. ಹ್ಞೂ ಸರ್. ಈಗ 2 ಎಕರೆಲಿ ಬೆಳೆದ್ರಲ್ಲ, ಎಷ್ಟು ಖರ್ಚು ಬರುತ್ತೆ ನಿಮಗೆ ಬೆಳಿಲಿಕ್ಕೆ? ನಮಗೆ ಬರೀ ಔಷಧಿದೇ 1 ರೂಪಾಯಿ ಬಂದದ ಸರ್, ಮೆಡಿಸಿನ್ ಒಂದು. ಕೂಲಿ ಅದೊಂದು 20,000. ಸುಳ್ಳು ಹೇಳಬಾರ್ದು ಸರ್, ಎಷ್ಟಾಗಿರುತ್ತೆ ಅಷ್ಟು ಹೇಳ್ದು. ಒಂದು 50 ಲೇಬರ್ದು ಬರ್ತದೆ ಸರ್, 200 ರೂಪಾಯಿ ಕೂಲಿ ಅಲ್ಲ. 2-3 ತಡ ಐಟಮ್ ನಾವು ಕಳೆ ತೆಗಿಸಿದೀವಿ, ಅದು ರೇಟು ಮೇಲೆ ಸರ್. ಅದು ಇಲ್ಲ ತೆಗಿಲಿಕ್ಕೆ, ಮೆಣಸಿನ್ಕಾಯಿ ಬಿಡಿಸ್ಲಿಕ್ಕೆಲ್ಲ ಕೂಲರ್ ಸಿಗ್ತಾರ? ಸಿಗೋದು ಕಷ್ಟ ಸರ್. ಒಂದು ಸ್ವಲ್ಪ ಇಲ್ಲಿ ನಮ್ಮೂರಲ್ಲಿ ಏನಂದರೆ ಜನ ಕಡಿಮೆ, ಇಲ್ಲ ಹೊರಗಡೆ ಟ್ಯಾಕ್ಟರ್ ತಗೊಂಡೋಗಿ ಕರ್ಕೊಂಬರ್ಬೇಕಾಗುತ್ತೆ ಸರ್. ನಮ್ದು ಅರ್ಜೆಂಟ್ ಇದ್ದರೆ, ಇಲ್ಲ ಲೇಟ್ ಆಯ್ತು ಅಂತಂದ್ರೆ ಅವರೇ ಅವ್ರದ್ದು ಮುಗಿಸ್ಕೊಂಡು ನಮಗೆ ನಾವು ಕರೆದ್ರೆ ಅವ್ರ ಬರ್ತಾರೆ ಸರ್. ಅವ್ರದ್ದು ಆಗಲಿಲ್ಲ ಅಂದರೆ ನಮಗೆ ಬರೋಲ್ಲ. ನಾವು ಅವಾಗ ಬೇರೆ ಹಳ್ಳಿಗೆ ಹೋಗಿ ಟ್ಯಾಕ್ಟ್ರಿನಾಗ ಏನೆಲ್ಲ ಟೆಂಪೋ ಮಾಡ್ಕೊಂಡು ಕರ್ಕೊಂಡು ಬಂದು ನಾವು ಕೆಲಸ ಮಾಡಿಸ್ಕೋಬೇಕು ಸರ್. ಕೂಲಿ ಎಲ್ಲ ಎಷ್ಟು ಕೊಡಬೇಕಾಗುತ್ತೆ? ಕೂಲಿ 200 ರೂಪಾಯಿ ಮಾಡಿದ್ದಾರೆ ಸರ್ ಲೇಬರಿಗೆ, ಹೆಣ್ಣಾಳಿಗೆ. ಗಂಡಾಳಿಗೆ 400 ರೂಪಾಯಿ ಮಾಡಿದ್ದಾರೆ ಸರ್. ಹೌದು ಸರ್. ಅವ್ರಿಗೇನಾದ್ರೂ ಊಟ ತಿಂಡಿ ಎಲ್ಲ ಕೊಡಬೇಕಾಗತ್ತ? ಕೊಡಬೇಕಾಗತ್ತೆ ಸರ್. ಎಲ್ಲ ಕೊಡ್ಬೇಕಂದ್ರೆ ನಮಗೆ ಬಡ ಜೀವನ, ನಮಗೆ ಮನೆಯಾಗ ಮಾಡೋರೇ ನಮಗಿಲ್ಲ. ಅದಕ್ಕೋಸ್ಕರ ಅವರಿಗೆ ಮಾಡೋದಾಗಲ್ಲ. ಏನೇನು ಒಬ್ರು ಇಬ್ರು ತರ್ದಿದ್ದಾರೆ, ಸಾಲ್ಟೇಜ್ ಇದ್ದಾರೆ, ಕೊಡ್ತೀವಿ ಸರ್. 2 ಎಕರೆ ಮೆಣಸಿನ್ಕಾಯಿ ಬಿಡಿಸ್ಲಿಕ್ಕೆ ಎಷ್ಟು ಜನ ಕೂಲರ್ ಬೇಕಾಗುತ್ತೆ? 20 ಇಟ್ಟಿದ್ದೀವಿ ಸರ್. ಹ್ಞೂ ಸರ್, 3 ದಿವಸಕ್ಕೆ ಖಾಲಿ ಮಾಡಿದ್ರು ಸರ್. ಅದ್ರಾಗ ಆರಿಸಿ ಬಿಡಿಸ್ಬೇಕು ಸರ್. ಬಂದವನು ಬಿಡಿಸ್ಕೋಬೇಕು. 2 ಟೈಮ್ಗೆ ಪೂರ ಖಾಲಿ ಮಾಡಿದ್ರು ಸರ್. ಎಲ್ಲ ಚೆನ್ನಾಗೆ ಇಳುವರಿ ಬಂದತ್ತ? ನೀವೇ ಬೀಜ ತಂದು ನಾಟಿ ಮಾಡಿದ್ರಲ್ಲ? ಇಳುವರಿ ಬಂದ ಸರ್, ದಪ್ಪ ಜಾಸ್ತಿ ಕೂರಿ ಬೀಜನ. ಅದಕ್ಕೆ ಒಂದು ಸ್ವಲ್ಪ ಹಂಗಿದ್ರೆ ಬೆಳೆ ಗಿಡ ಬೋಗ ಹೋಗಿ ಬರೋದು, ಬೆಳೆನೂ ಇಳುವರಿ ಬರೋದು ಸರ್. ಒಂದು ಸ್ವಲ್ಪ ದಪ್ಪ ಆಯ್ತು. ಬೀಜ ತಂದ್ಬಿಟ್ಟು ಸಸಿ ಮಡಿ ಮಾಡ್ಕೊಂಡು ಸಸಿನೇ ಒಂದೊಂದು ಸಸಿನೇ ಮಾಡಿದ್ರೆ ಅನುಕೂಲ ಆಗ್ತಿತ್ತು? ಅದು ಅನುಕೂಲ ಆಗತ್ತೆ ಸರ್. ಮತ್ತೆ ಯಾಕೆ ಮಾಡಲಿಲ್ಲ ಆ ಥರ? ಅದು ಆ ಥರ ಮಾಡಲಿಲ್ಲ ಅಂದರೆ ನಮಗೆ ಕಾಯಿ ಏನು ಇದ್ದಿರ್ತತೋ ಅನುಮಾನ ಸರ್. ಮಿಕ್ಸ್ ಬರ್ತತ್ತೆ, ಅದರಲ್ಲಿ 3-4 ವಿಧ ಇದಾವೆನ್ ಸರ್ ಇದು ಬ್ಯಾಡಿಗೆಯಲ್ಲಿ. ಅದಕ್ಕೋಸ್ಕರ ನೋಡಿ ಒಳ್ಳೆ ಕಾಯಿನೇ ದಪ್ಪ ಅಂದನೇ ಬರೀ ಕಾಯಿನೇ ತಂದು ನಾವೇನೇ ಬೀಜನೆಲ್ಲ ಸುಳಿದು ನಾವೇನೇ ಅದನ್ನ ಬೀಜನೇ ನಾಟಿ. ಇಲ್ಲ ಸರ್, ಪೂರ್ಣಿಮಾ ಬೆಂಗಳೂರಿಗೆ ಹಾಕ್ತೀವಿ. ರೇಟ್ ಡೌನ್ ಆದರೆ ಕಟ್ಟೋದಿಲ್ಲ ಸರ್, ಇಲ್ಲಿ ಕಟ್ಟೋದು ಒಂದು ಮಾರಿಗೆ 3 ರೂಪಾಯಿ ಮಾಡಿದರೆ ಲಾಸ್ ಆಗುತ್ತೆ. ತಿರುಗಿ ಇಲ್ಲಿ ಮಾರು ಜಾಸ್ತಿ ಆಗ್ತದೆ ಸರ್ ದುರ್ಗ. ಇಲ್ಲಿ ಇವರು ಮಾರಿಗೆ 2 ಮಾರು ಆದರೆ ಅವರಿಗೆ ಒಂದು ಮಾರಿಗೆ ಎಳಿತಾರೆ ಸರ್. ಅದಕ್ಕೋಸ್ಕರ ಲೂಜನೇ ಬಾಡಿಗೆ ಇಟ್ಟು ಟೆಂಪೋ ಬೆಂಗಳೂರಿಗೆ ಹಾಕ್ತೇವೆ ಸರ್. ಅಲ್ಲಿ ಕೆ ಜಿ ಲೆಕ್ಕ ಸುಮ್ಮನೆ ಬಿಡಿ ಕಟ್ಟದು. ಬೆಂಗಳೂರು ಜಾಸ್ತಿ ಖರ್ಚು ಬರುತ್ತಾ ಸರ್? ಒಂದು ಬ್ಯಾಗೆ 300 ರೂಪಾಯಿ ರೇಟ್ ಬ್ಯಾಗಿಗೆ. ಎಷ್ಟು ಬ್ಯಾಗ್ ಸಿಗ್ತಾವೆ ಪ್ರತಿ ದಿವಸ? ನಮಗೆ 12-15 ಬ್ಯಾಗ್ ಸಿಗ್ತದೆ ಸರ್. 35 ಕೆಜಿ ತೂಕ ತುಂಬುತ್ತೆ. 12-15 ಬ್ಯಾಗ್ ತಗೊಂಡು ಹೋಗ್ಬೇಕು. ಬೇರೆ ರೈತರವನ್ನು ಹಾಕೊಂಡು ಹೋಗ್ತಾರೆ ಅಲ್ಲಿ? ಬೇರೆ ರೈತರನ್ನವೆಲ್ಲ ಅವನಿಗೆ ಲೋಡಿಗೆ ಮೇಂಟೈನ್ ಆಗ್ಬೇಕಲ್ಲ ಸರ್ ಗಾಡಿಗೆ. ಹಂಗೆ ಎಲ್ಲರ ಜೊತೆಯಾಗಿ ತಗೊಂಡು ಹೋಗ್ತಾರೆ ಸರ್. ಅಂದ್ರೆ ನೀವು ತಗೊಂಡು ಬಂದು ಕೊಟ್ಟು ಬಿಡ್ತಾನೆ. ನಾವು ಬೇಕಂದ್ರೆ ಇಸ್ಕಂಬ ಅಂದರೆ ಕೊಡ್ತಾನೆ, ಇಲ್ಲಾಂದ್ರೆ ನಮ್ಮ ಹೆಸರಿಗೆ ಬರೆದು ಬಿಡ್ತಾರೆ ಸರ್. ಲಾಸ್ಟ್ ಮುಗಿದ ಮೇಲೆ ಒಂದು ಪೆಟ್ರೋಲ್ ಹೋಗಿ ಅಮೌಂಟ್ ಇಸ್ಕೊಂಬರ್ತೀವಿ ಸರ್. ಈ ಥರ ಸತತವಾಗಿ ಎಷ್ಟು ತಿಂಗಳವರೆಗೂ ಹೂವು ಸಿಗುತ್ತೆ? ಇದು ಈಗ ಚಾಲಾಗಿ ಸರ್, 2 ಬೀಡು ಕೊಯ್ದಿವಿ. ಉಗಾದಿವರೆಗೂ ಬರುತ್ತೆ ಸರ್ ಹೂವು. ಮತ್ತೆ ಏನಾದ್ರು ತರಕಾರಿನೂ ಬೆಳೀತೀರಾ? ತರಕಾರಿ ಕಡಿಮೆ ಸರ್, ನಮ್ದು ಜಾಸ್ತಿ ಹೂವನೇ ಜಾಸ್ತಿ ಸರ್ ನಮ್ದು. ಹೂವು, ಈರುಳ್ಳಿ, ರಾಗಿ ಇಂತ ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ ಅಂತ ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ ಬೇಕಂತ ಸರ್? ಈ ಕೂಳಿ 2 ಎಕರೆ ಕೂಲರ್ ರೇಟ್ ಜಾಸ್ತಿ ಆಗ್ತದ. 2 ಎಕರೆ ಅಡಿಕೆ ಕುಂಡ್ರಿಸಿ ಇನ್ನು 2 ಎಕರೆ ಹೂವಿಗೆ ಇಟ್ಕೊಂಬಿಡೋಣಂತ ಸರ್. ಹೂವು, ತರಕಾರಿ, ಬಟ್ಟೆ, ಮನೆ ಸ್ಥಾನಕ್ಕೆ ಎಲ್ಲಾನು. ನೀರೆಲ್ಲ ಚೆನ್ನಾಗುತ್ತೆ? ನೀರು ಚೆನ್ನಾಗುತ್ತೆ ಸರ್. ಮಳೆ ಜಾಸ್ತಿ ಆದ್ವಲ್ಲ ಅದಕ್ಕೋಸ್ಕರ ಆಗ್ತಾವ. ಇಲ್ಲಾಂದ್ರೆ ನೀರು ನಿಂತೋಗಿತ್ತು ಸರ್. ನಿಂತೋದಾಗ ಟ್ಯಾಕ್ಟ್ರಿ ಬಾಡಿಗೆ ತಗೊಂಡು, ಟ್ಯಾಂಕರ್ ಬಾಡಿಗೆ ತಗೊಂಡು, ಮಡಿ ಮಡಿ ಹಾಯಿಸ್ಕೊಂಡು ಈರು 50 ಪ್ಯಾಕೆಟ್ ಬೆಳೆದಿದ್ದೀವಿ ಸರ್. ಅಷ್ಟು ಈ ವರ್ಷ ಏನು ಇಲ್ಲ ಸರ್ ನೀರಿಂದು. ಹಸು ಸಾಕಾಣಿಕೆ ಮಾಡೋದು, ಕುರಿ ಮೇಕೆ ಸಾಕಾಣಿಕೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡೋದು ಅಂತಾರೆ, ಈ ಥರ ಏನು ಉಪಕಸ ಮಾಡ್ತಾ ಇಲ್ಲ? ಮಾಡಿಲ್ಲ ಸರ್. ಮಾಡ್ಬೇಕಂತ ಹೋದ್ರೆ ಸ್ವಲ್ಪ ಶಕ್ತಿ ಇಲ್ಲ, ಕೈಯಾಗ ಕಾಲಾಗ ಇಲ್ಲ, ಇಟ್ಟಿರೋ ಬೆಳಿಗ್ಗೆ ಅಂತ ಫಲಿತಾಂಶ ಇಲ್ಲ, ನಮಗೆ ರೇಟ್ ಸಿಗುತ್ತಾ ಇಲ್ಲ. ಅದಕ್ಕೋಸ್ಕರ ಹಂಗೆ ಇದ್ದಾವೆ ಎಲ್ಲನೂ ಸೌಕರ್ಯನ ಮಾಡ್ಬೇಕಂಬದ ಆಸಕ್ತಿ ಐತೆ ಸರ್. ಮಾಡೋಕ್ಕೆ ಶಕ್ತಿ ಇಲ್ಲ, ದುಡ್ಡು ದುಗ್ಗಾಣಿ ಇದು ಒಂದು ಸ್ವಲ್ಪ ತೊಂದರೆ ಸರ್. ಈಗ ಜಮೀನಿಗೆಲ್ಲ ಗೊಬ್ಬರ ಬೇಕಾಗುತ್ತಲ್ಲ, ಏನಾದರೂ ಜಾನುವಾರುಗಳು ಸಾಕಾಣಿಕೆ ಮಾಡಿದ್ರೆ? ಇಲ್ಲ ಸರ್, ಕೊಂಡ್ಕೋಬೇಕು. ಇಲ್ಲಾಂದರೆ ಇದನ್ನೇ ಹಾಕ್ಬೇಕು, ರಸಗೊಬ್ಬರ, ಗೌರ್ಮೆಂಟ್ ಗೊಬ್ಬರನೇ ಹಾಕ್ಬೇಕು. ಇಲ್ಲ ಬೇಕಂದರೆ ಕೊಂಡ್ಕೋಬೇಕು ಸರ್. ಕೊಂಡ್ಕೋಬೇಕಂದ್ರೆ ಏನು ಬೆಲೆ ಕೊಡ್ತಾರೆ? ಅದು ಉಂಡಗುತ್ತಿ 30-40 ಸಾವಿರ ತಿಪ್ಪೆ ಉಂಡಗುತ್ತಿ ಕೊಡ್ತಾರೆ ಸರ್. ಅದು 10 ಲೋಡ್ ಆಗ್ಬೋದು, 5 ಲೋಡ್ ಆಗ್ಬೋದು, ಅವ್ರಿಗೆ ನಮ್ದಿಷ್ಟು ಅಂತಂದು. ಈಗ ನೀರಾವರಿ ಐತೆ, ಯಾಕೆ ಒಂದು ಸ್ವಲ್ಪ ಒಂದೆರಡು ಹಸು, ಒಂದೆರಡು ಎಮ್ಮೆ, ಒಂದೆರಡು ಎತ್ತು ಸಾಕಾಣಿಕೆ ಮಾಡಬಾರ್ದು? ಮಾಡ್ಬೋದು ಸರ್. ಹುಡುಗರು ಈಗಿನ ಕಾಲ ಹುಡುಗರು ಮಾಡಲ್ಲ, ಕೆಲಸ ಮಾಡಿದ ಹಿಂದ್ಲಾರು ಮಾಡೋರು ಈಗಿನಾರು. ಏ ಮಾರಪ್ಪ ಹೋಗ್ಲಿ, ಅವನ್ನೇನು ಯಾರು ಹುಲ್ಲಿಲ್ಲ ಮೇವಿಲ್ಲ ಅದನ್ನೆಲ್ಲ ಕಟ್ಕೊಂಡು ಎಲ್ಲಿ ಅಂತ ಅಂದು ಮಾಡ್ತಾ ಇದ್ದಾರೆ ಸರ್ ಅವರು. ನೀರಾವರಿ ಐತಲ್ಲ, ಸ್ವಲ್ಪ ಪಟ್ಲಿ ಮರಿ, ಮೇಕೆ ಮರಿಗಳೆಲ್ಲ ಸಾಕಾಣಿಕೆ ಮಾಡಿದ್ರೆ ಅದರಿಂದ ಆದಾಯ ಬರುತ್ತಲ್ಲ ಸರ್? ಮಾಡಿದೀವಿ ಸರ್, ಮನೆ ತಾಗ ಇದಾವೆ ಸಾಕು. ಎಷ್ಟೆಷ್ಟು ಮರಿ ಸಾಕ್ತಾರೆ ಒಂದೊಂದು ಸರಿ? ಇಲ್ಲ ಬಾಳೇನಿಲ್ಲ, ಒಂದು 2-3 ಅಷ್ಟೇ ಸಾಕಾಗೋದಿಲ್ಲ. ವಾಲಿ ಒಬ್ಬ ಮನುಷ್ಯನ ಬೇಕು ಸರ್, ಅವಕ್ಕೆ ಒಂದೇ ಇರಲಿಬೇಕು, 2 ಇರಲಿಬೇಕು, ಕೊಂಡ್ಕೋಬೇಕು ಅವನ್ನ. 5,000 ಒಂದು ಮರಿ ಹೇಳ್ತಾರೆ. ಈ ಕಾಯಿಲೆ ರುಜ್ಜುಣಿ ಬಂದ್ರೆ ಅವ್ ಸತ್ತೋದ್ರೆ ಹೋದ್ ಅವನು ಈಗೆಲ್ಲ. ಹ್ಞೂ ಸರ್. ಈಗ ವರ್ಷ ಪೂರ್ತಿ ಕೆಲಸ ಮಾಡ್ತಿರಲ್ಲ, ಕೃಷಿ ಬದುಕು ತುಂಬ ಬೇಜಾರಪ್ಪ, ಸಾಕಪ್ಪ ಅನ್ಸುತ್ತ ಯಾವಾಗಾದ್ರೂ? ಇಲ್ಲ ಸರ್, ಏನಂದ್ರೂ ನನಗೆ ಸಾಕಾಗದಂತ ನಮ್ಮ ಕೈಲೇನೇ ಇಲ್ಲ ಸರ್. ನನಗಿನ್ನ ಭೂಮಿ ಕಡ್ಡಾಡಿದಂಗೆಲ್ಲ ನನಗೆ ಸಂತೋಷ ಸರ್. ಭೂಮಿಯಲ್ಲಿ ಕೊಡ್ಬೇಕು ಮಾಡೋದೇ ನನಗಿನ್ನೂ ಇಷ್ಟ ಸರ್ ನನಗೆ. ಹ್ಞೂ ಸರ್. ಮನೆಗೆ ಜಮೀನಿಗೆ ಹತ್ರ ಆಗತ್ತಾ ದೂರ ಸರ್? ಹ್ಞೂ, ಹತ್ರ ಅದೇ ಇದನ್ನೇ ಜಮೀನು. ಎಷ್ಟು ಬೋರ್ ಇದಾವೆ, ನೀರೆಲ್ಲ ಸಾಕಾಗತ್ತ ಜಮೀನಿಗೆ? ನನ್ನವೇ ಸ್ವಂತ 2 ಬೋರ್ ಇದೆ ಸರ್. ನಮ್ಮ ಅಣ್ಣ ತಮ್ಮಗಳದು ಇದೊಂದು ಬೋರು, 3 ಬೋರು, ಅಲ್ಲೊಂದು 4 ಬೋರ್ ಇದೆ ಸರ್. ಅಣ್ಣ ತಮ್ಮಗಳ ಜಂಟಿ ಮೇಲೆ 3, ನನ್ನ ಸ್ವಂತ 2 ಸರ್. ಎಷ್ಟು ಜನ ನಿಮ್ಮ ಮಕ್ಕಳು? ನನಗೆ 4 ಸರ್, ಇಬ್ರು ಗಂಡು ಹುಡುಗರು, ಇಬ್ರು ಹೆಣ್ಣು ಹುಡುಗರು. ಹಾಗಿದ್ರೆ ಮಕ್ಕಳು ಏನಾದರೂ ಈ ಕೃಷಿ ಬದುಕ ಸಹಾಯ ಮಾಡ್ತಾರ? ಹ್ಞೂ ಮಾಡ್ತಾರೆ ಸರ್, ಎಲ್ಲರೂ ಕೃಷಿಯಲ್ಲೇ ಸರ್. ಮಕ್ಕಳೇನು ಓದಿಸಿಲ್ವ? ಓದಿಸಿದ್ ಸರ್, ಎಲ್ಲರೂ ಸೆಕೆಂಡ್ ಇಯರು, ಒಬ್ಬ ಡಿಗ್ರಿ ಆಗೈತೆ, ಇನ್ನೊಬ್ಬ ಬಂದು ಮೊನ್ನೆ ಪಂಚಾಯತ್ ಅಪಾಯಿಂಟ್ ಆಯ್ತು ಸರ್. ಅಯ್ಯಮ್ಮಂದ ಸಣ್ಣಮ್ಮ, ಸಣ್ಣ ಅಯ್ಯಮ್ಮಗೆ ದೊಡ್ಡಯ್ಯಮ್ಮ ಈ ಟಾಪ್ ನರ್ಸ್, ದೊಡ್ಡ ಮಗನ ಹೆಣ್ತಿ. ಅವನು ದೊಡ್ಡನ KSRTC ಚಾಮರಾಜನಗರಕ್ಕಾಗಿತ್ತು. ಅವನು ಅವ್ರ ಅಮ್ಮಗೆ ಸೋಕಾಯಿತು, ಅವಾಗ ನೋಡೋರು ಇಲ್ಲದ ಅವನು ಹೋಗಲಿಲ್ಲ ಸರ್. ಹ್ಞೂ ಸರ್. ಅದಕ್ಕೋಸ್ಕರ ಈಗೆಲ್ಲ ಇಲ್ಲೇನೆ ಉಳುಮೆ ಮಾಡಿದೆ, ಸಣ್ಣಂದು ಐ ಟಿ ಮಾಡಿಸಿದ್ದೀನಿ. ಎಲ್ಲರನ್ನೂ ಓದಿಸಿದ್ದೀನಿ ಸರ್ ನಾಲ್ಕರನ್ನು. ಮತ್ತೆ ಈಗ ಇಷ್ಟೊಂದು ವಯಸ್ಸಾದ್ರೂ ನೀವು ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ತಿರಲ್ಲ, ಏನು ಕಷ್ಟ ಅನ್ಸಲ್ಲ? ಇಲ್ಲ ಸರ್, ನಾವು ಒಳ್ಳೆ ಗಟ್ಟಿಮುಟ್ಟು ರಾಗಿ ಮುದ್ದೆ ಊಟ ಮಾಡಿರಿ ಇಂದ್ಲಾರು ಗಟ್ಟಿಮುಟ್ಟು. ನನಗೆ ಕೆಲಸ ಅಂದರೆ ಅಷ್ಟು ಆಸೆ ಸರ್, ಅಂದರೆ ನನಗೆ ಚಲಿಕೆ ತಗೊಂಡು ಒಂದು ಬೊದನಾದರೂ ಕೆತ್ತಿ ಹೋಗಿ ಊಟ ಮಾಡೋಕ್ಕೆ ನನಗೆ ಇಷ್ಟ ಸರ್. ಸುಮ್ಮನೆ ಋಣಪಾತಿಗೆ ನನ್ನ ಕೈಲಾಗಲ್ಲ ಸರ್. ಈಗ ನೀವು ಇಷ್ಟೊಂದು ಚೆನ್ನಾಗಿ ಆಸಕ್ತಿಯಿಂದ ಕೆಲಸ ಮಾಡ್ತೀರಿ, ಈಗ ನೋಡಿದ್ರೆಲ್ಲ ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿತಾರೆ, ಅಂತ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಹೇಳ್ತಾ ಇದ್ದೀನಿ, ನಾವು ಹೆಂಗೆ ಮಾಡ್ತೀವಿ, ನಿಮ್ಗೇನಾಗೈತ್ರಿ ಈ ಮಾಡೋ ಟೈಮ್ನಲ್ಲಿ ಮಾಡಿ ಬಿಸಾಡ್ಬೇಕಂಡ್ರೆ, ಇಲ್ಲ ಓದಲಿಲ್ಲಪ್ಪ ನಾನು ಡ್ರೈವರ್ ಕೆಲಸ ಮಾಡಿಕೊಂಡು ಮನಸ್ತಾನೆಲ್ಲ ನೋಡಿಕೊಂಡು ನಿಮ್ಮನ್ನೆಲ್ಲ ದೊಡ್ಡವ್ರನ್ನ ಮಾಡಿಕೊಂಡು ನನ್ನ ಮಕ್ಕಳು ಕಷ್ಟ ಮಾಡೋದಾಗೋದಿಲ್ಲ ಅಂತಂದು ಓದ್ರಿ ಅಂತ ಓದಿಸಿ ಓದೋದ್ರಿ. ಆದರೆ ಮತ್ತೆ ಭೂಮಿನಾದರೂ ನೀವು ಬಕ್ಕಂಡು ತಿನ್ಬೇಕು, ಮತ್ತು ಅದು ಇಲ್ಲಾಂದ್ರೆ ಹೆಂಗೆ ನೀವು ಜೀವನ ಮಾಡ್ತೀರಿ ಅಂತಲೂ ಬೈತಾ ಇದ್ದೀನಿ ಸರ್ ನಾನು. ಹಾಗಾದ್ರೆ ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದು ಕೊಟ್ಟಾಯ್ತಾ? ಹ್ಞೂ ಸರ್, ಸಂತೋಷ ಸರ್ ನನಗೆ. ಆಯಿತು ಡ್ರೈವರ್ ತಿಪ್ಪೇಸ್ವಾಮಿ ಅವರೇ, ಇದುವರೆಗೂ ನಿಮ್ಮ ಬ್ಯಾಡಗಿ ಮೆಣಸಿನಕಾಯಿ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಇದುವರೆಗೂ ಬ್ಯಾಡಗಿ ಮೆಣಸಿನಕಾಯಿ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಭತ್ತಯ್ಯನಹಟ್ಟಿಯ ಕೃಷಿಕ ಎಸ್ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242, 8700014242. ಇದೀಗ ಜನಪದ ಗೀತೆಯನ್ನು ಕೇಳಿ ಬರೋಣ. ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ, ಮೂರು ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ, ಭಕ್ತ ಜನರು ಬಂದು ಬೇಡುತ್ತಾರೆ ಆ ಕಣ್ಣೆ ಇಲ್ಲದ ಕುಂಬಳಕಾಯಿ, ಆ ಕಣ್ಣೆ ಇಲ್ಲದ ಕುಂಬಳಕಾಯಿ.

ನಡುಮಧ್ಯದಿ ಬಾಯನು ತೆಗಿಸಿ ಸಾಗುವಾನಿಯಾಗೂಟವ ಜಡಿಸಿ ಕೇರಿಸಿ ಬುತ್ತಿ ಎಂಬುವ ಬುಟ್ಟಿಲಿ ತುಂಬಿ ಧರ್ಮ ಕರ್ಮವೆಂಬ ಎಡಬಯದಲ್ಲಿ ಅಷ್ಟಮದಗಳೆಂಬ ಬುಕ್ಕದು ಹೋಗಿ ಒಂಬತ್ತು ತೂತಿನ ಸಾಣೆಯಲ್ಲಿ ಸಾಣಿಸಿ ಆತ್ಮವೆಂಬುವ ಹಿಟ್ಟ ತೆಗೆಯಲು ಬೀಸೋಣ ಬರುವ ಹಾಡಾಡಿ ಸೂರ ತಿರುಗಿದರು ಬೀಸೋಣ ಬೀಸಾನು ಬರುವ ಹಾಡಾಡಿ ಬೀಸಾನು ಬರುವ ಹಾಡಾಡಿ ಕ್ರೋಧದ ಕಟ್ಟಿಗೆ ಸುಟ್ಟು ಬೇಗನೆ ಒಲಿಯ ಪುಟವ ಮಾಡಿ ಪಂಚತತ್ವದ ಪಕ್ವದ ಮಾಡಿ ಸಪ್ತಭೂತದ ಗುಪ್ತ ಅಡಿಗೆಯ ಮಾಡಿ ವಸುದೆಯೊಳು ಶಿಶುನಾಳಧೀಶಗೆ ಅಂದ ಚಂದದ ಎಡಿಯ ಮಾಡಲು ಬೀಸೋಣ ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳನ್ನು ಕೇಳಿಬಂದ್ರೆ. ಕರೋನಾ ವೈರಸ್ ಕೆ ಖತರೆ ಸೇ ಬಚತೆ ಹುವೆ ಫಸಲ್ ಕಿ